ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032700355. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ತಜ್ಞ ವಾಣಿ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತಿನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಕೆಳಗರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು, ಈ ವಿಷಯದ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಇವತ್ತಿನ ವಿಷಯ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು. ಆರಂಭಿಕವಾಗಿ ಹೇಳ್ರಿ, ದಾಳಿಂಬೆ ಬೆಳೆಯ ಪರಿಚಯ ಮಾಡಿಕೊಡೋದಾದ್ರೆ ನಮ್ಮ ಕೇಳುಗರಿಗೆ. ನೋಡಿ ಸರ್, ದಾಳಿಂಬೆ ಒಂದು ಬಹು ಪುರಾತನವಾದ ಹಣ್ಣಿನ ಬೆಳೆ. ಕ್ರಿಸ್ತಪೂರ್ವ 3500ಕ್ಕೂ ಮುಂಚೆ ಇದರ ಬಗ್ಗೆ ಪ್ರಸ್ತಾಪವಿದೆ. ದಾಳಿಂಬೆ ಇದು ನಮ್ಮ ದೇಶದ ಹಣ್ಣಲ್ಲ, ಇದರ ತವರೂರು ಇರಾನ್ ದೇಶ ಅಂತ ಹೇಳ್ಬೋದು. ಇರಾನ್ ದೇಶದಿಂದ ಈ ಹಣ್ಣು ನಮ್ಮ ದೇಶಕ್ಕೆ ವಲಸೆ ಬಂದಿದೆ. ದಾಳಿಂಬೆ ಹಣ್ಣು ಒಣ ಪ್ರದೇಶಕ್ಕೆ ಅತಿ ಸೂಕ್ತವಾದ ಮತ್ತು ಹೆಚ್ಚಿನ ಲಾಭ ಕೊಡುವ ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇರ್ತಕ್ಕಂಥ ಔಷಧೀಯ ಗುಣಗಳಿಂದ ಈ ಹಣ್ಣು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಹಣ್ಣು. ಸೊ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಮುಖ್ಯವಾಗಿ ಬಾಗಲಕೋಟೆ ಆಗಿರ್ಬೋದು, ವಿಜಯಪುರ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ದಾಳಿಂಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಹಣ್ಣಿನ ಬೆಳೆಗೆ ಇಷ್ಟೊಂದು ಪ್ರಮಾಣದ ಬೇಡಿಕೆ ಇರಲು ಮುಖ್ಯ ಕಾರಣ ಅಂದ್ರೆ ಅದರಲ್ಲಿ ಇರತಕ್ಕಂಥ ವಿವಿಧ ಪೌಷ್ಟಿಕಾಂಶಗಳು. ದಾಳಿಂಬೆ ಹಣ್ಣಿನಲ್ಲಿ ಅಧಿಕ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸರ್ಕಾರ ಪಿಷ್ಟಗಳಾಗಿರ್ಬೋದು, ನಾರಿನಂಶ ಆಗಿರ್ಬೋದು, ಅಥವಾ ಖನಿಜ ಪದಾರ್ಥಗಳ ಏನೈತಿವಲ್ಲ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಐರನ್ನು, ಇಂಥ ಖನಿಜ ಪದಾರ್ಥಗಳಿಂದ ಕೂಡಿದೆ. ಮತ್ತು ಈ ಹಣ್ಣು ಹೆಚ್ಚು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿರುವುದರಿಂದ ಮಾನವನಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮತ್ತು ಅದರ ಜೊತೆಗೆ ಈ ಹಣ್ಣಿನಲ್ಲಿ ಅಧಿಕ ಸಿ ಜೀವಸತ್ವ, ವಿಟಾಮಿನ್ ಸಿ ಅಂತ ಏನು ಹೇಳ್ತೀವಲ್ಲ, ಇದು ವಿಟಾಮಿನ್ ಸಿದಿಂದ ಕೂಡಿರ್ತಕ್ಕಂಥ ಹಣ್ಣು. ಸೊ ಇದರಿಂದ ಜನಗಳಿಗೆ ಸಾಕಷ್ಟು ಒಂದು ಅನುಕೂಲ ಆಗುತ್ತೆ. ಈ ಹಣ್ಣನ್ನು ಸೇವಿಸುವುದರಿಂದ ಇದರಲ್ಲಿರ್ತಕ್ಕಂಥ ಸಿಹಿ ಮತ್ತು ಹುಳಿಗಳ ಮಧುರತೆ ಎಲ್ಲರನ್ನೂ ಆಕರ್ಷಿಸ್ತದೆ. ವೈಜ್ಞಾನಿಕವಾಗಿ ಸಂಶೋಧನೆಗಳಿಂದ ತಿಳಿದುಬಂದ ವಿಷಯ ಅಂದ್ರೆ ದಾಳಿಂಬೆ ಹಣ್ಣಿನ ರಸ ಸೇವಿಸುವುದರಿಂದ ಮನುಷ್ಯನಲ್ಲಿ ಬರತಕ್ಕಂಥ ಇದು ಯಕೃತ್ ಸಂಬಂಧಿಸಿದ ರೋಗ ಆಗಿರ್ಬೋದು, ಅಥವಾ ಹೃದಯ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ರೋಗಗಳಾಗಿರ್ಬೋದು, ಅಥವಾ ಮಧುಮೇಹ ರೋಗಗಳಾಗಿರ್ಬೋದು, ಈ ದಾಳಿಂಬೆ ಹಣ್ಣು ಸೇವಿಸುವುದರಿಂದ ಪರಿಣಾಮಕಾರಿಯಾಗಿ ಇವುಗಳನ್ನು ಹತೋಟಿ ಮಾಡಬಹುದಂತ ಸಾಕಷ್ಟು ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ರೈತ ಬಾಂಧವರು ದಾಳಿಂಬೆ ಕೃಷಿ ಮಾಡುವುದರ ಜೊತೆಗೆ ದಾಳಿಂಬೆ ಹಣ್ಣನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಅಂತ ಹೇಳ್ಬೋದು ಸರ್. ಸರ್, ಯಥೇಚ್ಛವಾಗಿ ನಾವು ಈ ಭಾಗದಲ್ಲಿ ದಾಳಿಂಬೆಯನ್ನು ನೋಡ್ತೀವಿ ಸರ್. ಸಾಮಾನ್ಯವಾಗಿ ನಮ್ಮ ರೈತರು ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದಾಳಿಂಬೆ ಗಿಡವು ಬಂಜರು ಭೂಮಿ ಅಥವಾ ನಿರುಪಯುಕ್ತ ಭೂಮಿಯಲ್ಲಿ ಬರ್ತದ ಅನ್ನೋದು, ಈ ಸಂಗತಿ ಸರಿ ಅಂತೀರ ತಪ್ಪಂತೀರ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾದ್ರೆ? ಸಾಮಾನ್ಯವಾಗಿ ಈ ಸಂಗತಿ ಸರಿ ಅಂತ ಹೇಳ್ಬೋದು. ಯಾಕಂದ್ರೆ ಬಂಜರು ಭೂಮಿ ಅಂದ್ರೆ ಅಲ್ಲಿ ಮೇಲ್ಮಣ್ಣು ಇಲ್ಲದೆ ಇರುವುದು, ಅಥವಾ ಕಡಿಮೆ ಫಲವತ್ತತೆಯಿಂದ ಕೂಡಿರ್ತದ, ಸವಳು ಜವಳಿನಿಂದ ಕೂಡಿರ್ತದ. ಸೊ ಇಂಥ ಭೂಮಿಯಲ್ಲಿ ನಾವು ಯಾವುದೇ ಬೆಳೆಯನ್ನು ಬೆಳೆಯಲು ಸೂಕ್ತ ಇರುವುದಿಲ್ಲ. ಆದರೂ ಸಹ ಇಂಥ ಜಮೀನಿನಲ್ಲಿ ನಾವು ದಾಳಿಂಬೆ ಕೃಷಿಯನ್ನು ಮಾಡಬಹುದು. ಈ ಭೂಮಿಗಳಲ್ಲಿ ಸಾಗುವಾಡಿ ಮಾಡುವ ಪೂರ್ವದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾಗ್ತದೆ. ಅದರ ಆಧಾರದ ಮೇಲೆ ದಾಳಿಂಬೆ ಬೆಳೆಯನ್ನು ಬೆಳಿಬಹುದು. ಇಂಥ ಭೂಮಿಯಲ್ಲಿ ಬರುವ ಇಳುವರಿ ಕಡಿಮೆ ಇರ್ತದೆ ಎಂಬುದನ್ನು ನಾವು ಮೊದಲು ಚೆನ್ನಾಗಿ ಅರಿತುಕೊಳ್ಳಬೇಕು. ಮತ್ತು ಇಂಥ ಭೂಮಿಯಿಂದ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಾರದು. ಆದರೂ ಸಹ ಇಂಥ ಭೂಮಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರುಪಯುಕ್ತ ಅಥವಾ ಉತ್ಪಾದನೆಗೆ ಯೋಗ್ಯ ಅಲ್ಲ ಅಂತ ತಿಳ್ಕೊಳ್ಬಾರದು. ಒಂದು ವೇಳೆ ಇಂಥ ಬಂಜರು ಭೂಮಿಯಲ್ಲೂ ಸಹ ನಾವು ಹೆಚ್ಚಿನ ಇಳುವರಿ ಪಡಬೇಕಾದಲ್ಲಿ ನಾವು ಸಮರ್ಥ ರೀತಿಯಲ್ಲಿ ನೀರು, ಗೊಬ್ಬರ, ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡುವುದರಿಂದ ಆ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು ಅಂತ ಹೇಳ್ಬೋದು. ಸರ್, ನಾವು ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂತಂದ್ರೆ ಬೇಸಾಯಕ್ಕೆ ಒಳ್ಳೆ ತಳಿ ಸೂಕ್ತ ಅಂತ ಹೇಳ್ತೀವಿ. ಈ ದಾಳಿಂಬೆ ಬೆಳೆ ಬೇಸಾಯಕ್ಕೆ ಯಾವ ತಳಿ ಸೂಕ್ತ ಅಂತ ಇರ್ತಾವೆ? ದಾಳಿಂಬೆಯಲ್ಲಿ ಸಾಕಷ್ಟು ತಳಿಗಳಿವೆ. ಇತ್ತಿತ್ತಲಾಗಿ ಇನ್ನೂ ವಿನೂತನವಾದಂತಹ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ದಾಳಿಂಬೆ ತಳಿಗಳನ್ನು ಮಾರುಕಟ್ಟೆ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಅದನ್ನ ಸಿಲೆಕ್ಷನ್ ಮಾಡಬೇಕಾಗ್ತದೆ. ಸೊ ಮುಖ್ಯವಾಗಿ ಹೇಳಬೇಕಂದ್ರೆ ಭಗವಾ ಅಥವಾ ಕೇಸರತ್ತ ಏನು ಕರಿತೀವಲ್ಲ, ಸೊ ಈ ಒಂದು ತಳಿ ಈ ನಮ್ಮ ಭಾಗಕ್ಕೆ ಅತಿ ಸೂಕ್ತ ಅಂತ ಹೇಳ್ಬೋದು. ಈ ತಳಿಯ ಹಣ್ಣುಗಳು ಮತ್ತು ಬಣ್ಣ, ರುಚಿ, ಆಕಾರ ಮತ್ತು ಉತ್ಪಾದನಾ ಸಾಮರ್ಥ್ಯ ಉಳಿದ ಎಲ್ಲ ತಳಿಗಳಿಗಿಂತ ಇದು ಉತ್ತಮವಾಗಿದೆ. ಆದ್ದರಿಂದ ಕೇಸರ್ ತಳಿ ಅಥವಾ ಭಗವಾತ್ ಏನ್ ಕರಿತೀವಲ್ಲ, ಸೊ ಈ ತಳಿಯನ್ನು ರೈತ ಬಾಂಧವರು ಬೆಳೆಯಬಹುದು. ಮತ್ತು ಅದರ ಜೊತೆಗೆ ಇನ್ನೂ ಅನೇಕ ತಳಿಗಳಿವೆ ದಾಳಿಂಬೆಯಲ್ಲಿ. ಅದರಲ್ಲಿ ಮುಖ್ಯವಾಗಿ ಜ್ಯೋತಿ ಆಗಿರ್ಬೋದು, ಅರಕ್ತ ಆಗಿರ್ಬೋದು, ಮೃದುಲ ಆಗಿರ್ಬೋದು. ಇತ್ತಿತ್ತಲಾಗಿ ಸೋಲಾಪುರದಲ್ಲಿ ಇರತಕ್ಕಂಥ ಒಂದು ದಾಳಿಂಬೆ ಸಂಶೋಧನಾ ಕೇಂದ್ರದಿಂದ ಸೋಲಾಪುರ್ ಲಾಲ್ ಅಂತ ಹೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ತಳಿ ಅತಿ ಈ ನಮ್ಮ ಒಂದು ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿಯಾಗಿದೆ. ಮತ್ತು ಈ ತಳಿ ಈ ನಮ್ಮ ಭಗವಾ ತಳಿಗಿಂತ ಬೇಗನೆ ಒಂದು ಇಳುವರಿ ಕೊಡ್ತಕ್ಕಂಥ ತಳಿ. ರೈತ ಬಾಂಧವರು ನಾವು ಸೋಲಾಪುರ್ ಲಾಲನ್ನು ಸಹ ಒಂದು ತಳಿಯಾಗಿ ತಾವು ಉಪಯೋಗಿಸಬಹುದು ಅಂತ ಹೇಳ್ಬೋದು ಸರ್. ಸರ್, ಇದು ದಾಳಿಂಬೆ ತಳಿಗಳ ಬಗ್ಗೆ ಆಯ್ತು. ಇನ್ನು ದಾಳಿಂಬೆ ಬೆಳೆಯನ್ನ ಬೆಳೆಯಲು ಯಾವ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಂತಿರ್ತಾವ? ಈ ಸಸಿ ಅಂತರ ನಿರ್ಧರಿಸುವ ಮೊದಲು ಮಣ್ಣಿನ ಗುಣಧರ್ಮ, ನಾಟಿ ಮಾಡುವ ಸಸಿಗಳ ತಳಿಗಳ ಮೇಲೆ ಅವಲಂಬಿತವಾಗಿರ್ತದೆ. ಸಾಧಾರಣ ಭೂಮಿ ಇದ್ರ ಸ್ವಲ್ಪ ಕಡಿಮೆ ಅಂತರ ಕೊಡಬೇಕಾಗ್ತದೆ, ಹಾಗೂ ಫಲವತ್ತಾದ ಭೂಮಿ ಇತ್ತಂದ್ರೆ ಸ್ವಲ್ಪ ಹೆಚ್ಚಿನ ಅಂತರ ಕೊಡಬೇಕಾಗ್ತದೆ. ಗಿಡಗಳ ಸಾಂದ್ರತೆ ಹೆಚ್ಚಾದಂತೆ ಒಳ್ಳೆಯ ಗುಣಮಟ್ಟದ ಫಸಲನ್ನು ಪಡೆಯಲು ಆಗುವುದಿಲ್ಲ. ಆದ್ದರಿಂದ ಸರಿಯಾದ ಅಂತರ ಬಿಡುವುದು ಅತಿ ಮುಖ್ಯ ಅಂತ ಹೇಳ್ಬೋದು ಸರ್. ಸಾಧಾರಣ ಭೂಮಿ ಇತ್ತಂದ್ರೆ ಕನಿಷ್ಠ ಒಂದು 12 ಅಡಿ ಅಂತರದಲ್ಲಿ ನೀವು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಬಿಡಬೇಕಾಗ್ತದೆ. ಅಥವಾ ಒಂದು ಮಧ್ಯಮ ಭೂಮಿ ಇತ್ತಂದ್ರೆ 15x15 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಬಿಡಬೇಕಾಗ್ತದೆ. ಅಥವಾ ತಮ್ಮ ಭೂಮಿ ಏನಾದರೂ ಫಲವತ್ತತೆಯಿಂದ ಕೂಡಿತ್ತಂದ್ರೆ ಸೊ 18x18 ಅಡಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಬಿಡುವುದರಿಂದ ತಾವು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಸರಿಗ, ದಾಳಿಂಬೆ ವಂಶಾಭಿವೃದ್ಧಿಯಲ್ಲಿ ಕಡ್ಡಿಗಳಿಂದ ಬೆಳೆದ ಗಿಡಗಳಿಗಿಂತ ಗುಟಿ ಕಟ್ಟಿದ ಸಸ್ಯಗಳಿಂದ ಉತ್ತಮ ಫಸಲನ್ನ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡಿದ್ದಾರೆ. ಈ ಸಮಸ್ಯೆ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎರಡೂ ಪದ್ಧತಿಗಳಲ್ಲಿ ಬೆಳೆಸಿದ ಸಸಿಗಳಿಂದ ನಾವು ಉತ್ತಮ ಇಳುವರಿಯನ್ನ ಪಡಿಬಹುದು. ರೈತರು ಇಲ್ಲಿ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಡಬೇಕಾಗತ್ತ. ಒಂದು ವೇಳೆ ಹೊಸ ಕಡ್ಡಿಯಿಂದ ಮಾಡಿದ ಸಸಿ ಹಾಗೂ ಅತಿ ಹಳೆಯ ಕಡ್ಡಿಯ ಮೇಲೆ ಗೂಟಿ ಕಟ್ಟಿದ ಸಸಿಗಳನ್ನು ಉಪಯೋಗಿಸಿದಲ್ಲಿ ರೈತರು ಸರಿಯಾದ ಪ್ರಮಾಣದಲ್ಲಿ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಅವುಗಳು ತಡವಾಗಿ ಫಸಲನ್ನು ಕೊಡ್ತಾವ, ಬರೀ ಹಸಿ ಚಿಗುರು ಕೊಡ್ತಾವ. ಆದ್ದರಿಂದ ಈ ವ್ಯತ್ಯಾಸವನ್ನು ನೀವು 5 ವರ್ಷದ ಗಿಡದಿಂದ ಏನಾದರೂ ತಾವು ಪಡೆದಿದ್ದೇ ಆದರೆ ಈ ಸಮಸ್ಯೆಗಳು ಕಂಡು ಬರುವುದಿಲ್ಲ. ಆದ್ದರಿಂದ ಆದಷ್ಟು 5 ವರ್ಷದ ಗಿಡದಿಂದ ಸಸಿಗಳನ್ನು ಪಡೆಯುವುದರಿಂದ ಈ ಒಂದು ತೊಂದರೆಯನ್ನು ನಿವಾರಣೆ ಮಾಡಬಹುದು. ಇದರ ಜೊತೆಗೆ ರೈತ ಬಾಂಧವರು ಗಮನಹರಿಸಬೇಕಾದ ವಿಷಯ ಅಂದ್ರೆ ದಾಳಿಂಬೆಯಲ್ಲಿ ಅಂಗಾಂಶ ಸಸಿಗಳು ಸಹ ದೊರಕುತ್ತವ. ಆದ್ದರಿಂದ ಇಂಥ ಸಸಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾವ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ಗುಣಧರ್ಮವನ್ನು ಹೊಂದಿರ್ತಾವ. ಆದ್ದರಿಂದ ರೈತ ಬಾಂಧವರು ಹೆಚ್ಚಾಗಿ ಅಂಗಾಂಶ ಕೃಷಿಯಿಂದ ನಾವು ಇವೇನು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಏನೈತಿವಲ್ಲ ಅಂಥ ಸಸಿಗಳನ್ನು ಬಳಸುವುದರಿಂದ ಒಂದು ಹೆಚ್ಚಿನ ಇಳುವರಿಯನ್ನು ಸಹ ಪಡಿಬಹುದು ಅಂತ ಹೇಳ್ಬೋದು ಸರ್. ಇನ್ನು ದಾಳಿಂಬೆ ಬೆಳೆ ನಾಟಿ ಮಾಡಿದ ನಂತರ ಎಷ್ಟು ತಿಂಗಳ ನಂತರ ಈ ಫಸಲು ಪ್ರಾರಂಭ ಆಗುತ್ತೆ ಸರ್? ದಾಳಿಂಬೆ ಫಸಲು ಬರುವ ಸಮಯ ದಾಳಿಂಬೆ ವಂಶಾಭಿವೃದ್ಧಿಯನ್ನ ಯಾವ ಪದ್ಧತಿಯಿಂದ ಮುಖಾಂತರ ಮಾಡಿರ್ತೀವಿ ಎಂಬುದರ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಅಂಗಾಂಶ ಸಸಿಗಳಿಂದ ಅಥವಾ ಗೂಟಿಯಿಂದ ಏನಾದರೂ ನಾವು ಸಸಿಗಳು ಪಡೆದರೆ ದಾಳಿಂಬೆ ಮೊದಲೇ ವರ್ಷದಲ್ಲಿ ಕಡಿಮೆ ಹೂ ಬರ್ತದೆ, ನಂತರದಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನು ಹೂ ಕೊಡ್ತಾ ಹೋಗುತ್ತದೆ. ಮೊದಲ ವರ್ಷದಲ್ಲಿ ಬೆಳವಣಿಗೆ ಹೆಚ್ಚಾಗಿರ್ತದೆ, ಹೂವಿನ ಪರಾಗಸ್ಪರ್ಶ ಪ್ರಮಾಣ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ ಬೆಳವಣಿಗೆ ಹಾಗೂ ಹೂ ಬರುವ ಸಮಯದಲ್ಲಿ ಅಂತರ ಇರಬೇಕು. ಸೊ ಇದರ ಸಲುವಾಗಿ ಕನಿಷ್ಠ 18-24 ತಿಂಗಳ ಸಮಯ ನಾಟಿ ಮಾಡಿದ ನಂತರ ನಾವು ಕಾಯಬೇಕಾಗ್ತದೆ. ಈ ಸಮಯದಲ್ಲಿ ಕಡಿಮೆ ಪ್ರಮಾಣದ ಹೂಗಳನ್ನು ಕಾಯ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಗಿಡಗಳ ಬೆಳವಣಿಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ನಾವೇನಾದರೂ ಮೊದಲೇ ವರ್ಷದಲ್ಲಿ ಹೆಚ್ಚಿನ ಹೂಗಳನ್ನು ಬಿಟ್ಟು ನಾವು ಇಳುವರಿ ಏನಾದರೂ ಪಡ್ಕೋತಿದ್ದೇವಂದ್ರೆ ಇದರಿಂದ ಗಿಡದ ಒಂದು ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತು ಅಂತ ಹೇಳಬಹುದು. ಮೊದಲಿಗೆ ಕನಿಷ್ಠ ಸಂಖ್ಯೆಯ ಹಣ್ಣುಗಳನ್ನು ಗಿಡದ ಮೇಲೆ ಬಿಡಬೇಕು, ನಂತರ ಹೆಚ್ಚು ಹೆಚ್ಚಿನ ಹಣ್ಣುಗಳನ್ನು ಬಿಡ್ತಾ ಹೋದ್ರೆ ಈ ಗಿಡಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬೋದು. ಒಂದ್ ವೇಳೆ ತಾವು ಮೊದಲೇ ವರ್ಷದೊಳಗೆ ಹೆಚ್ಚಿನ ಸಂಖ್ಯೆ ಹಣ್ಣುಗಳನ್ನ ಏನಾದರೂ ಪಡೆದ್ರೆ ಇದು ಗಿಡಗಳ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀಳುತ್ತದೆ ಮತ್ತು ಅದರ ಬೆಳವಣಿಗೆ ಹಂತವನ್ನು ಸಹ ಕುಂಠಿತಗೊಳಿಸ್ತದೆ. ಸೊ ಆದ್ದರಿಂದ ರೈತ ಬಾಂಧವರು ಮೊದಲನೇ ವರ್ಷದಲ್ಲಿ ಕಡಿಮೆ ಇಳುವರಿಯನ್ನು ಪಡೆಯುವುದು ಅತಿ ಸೂಕ್ತ, ಅಥವಾ ತಾವು ಎರಡನೇ ವರ್ಷದಿಂದ ಇಳುವರಿಯನ್ನು ಪಡೀತಾ ಹೋದರೆ ಇನ್ನೂ ಅತಿ ಉತ್ತಮ ಅಂತ ಹೇಳ್ಬೋದು ಸರ್. ಇನ್ನು ಚಟ್ನಿ ವಿಷಯಕ್ಕೆ ಬರೋದ್ರೆ ಸರ್, ರೈತರಲ್ಲಿ ಒಂದು ಗೊಂದಲ, ದಾಳಿಂಬೆ ಗಿಡದಲ್ಲಿ ಎಷ್ಟು ಟೊಂಗೆಗಳನ್ನ ಬಿಡಬೇಕು, ಇದೆಷ್ಟರ ಮಟ್ಟಿಗೆ ಸೂಕ್ತ ಟೊಂಗೆ ನಾವು ಚಟ್ನಿ ಮಾಡೋದ್ರಿಂದ? ದಾಳಿಂಬೆ ಗಿಡ ಬೆಳೆಸುವಾಗ ಒಂದು ಟೊಂಗೆ ಬೆಳೆಸುವುದು ರೂಢಿ ಆಗ್ಯದ. ಸಾಮಾನ್ಯವಾಗಿ ಎಲ್ಲ ರೈತರು ಒಂದೇ ಟೊಂಗಿಯಿಂದ ಬಿಡ್ತಾ ಇದ್ದಾರೆ. ಸೊ ಒಂದು ವೇಳೆ ರೈತರು ಒಂದೇ ಟೊಂಗಿ ಮೇಲೆ ಗಿಡವನ್ನು ಬೆಳೆಸಿದ್ದೇ ಆದ್ರೆ ಹಣ್ಣುಗಳ ಸಂಖ್ಯೆ ಕಡಿಮೆ ಆಗ್ತದ, ಅಥವಾ ದಾಳಿಂಬೆ ಗಿಡಕ್ಕೆ ಗಾಳಿ ಏನಾದರೂ ವೇಗದಿಂದ ಬಂತಂದ್ರೆ ಗಿಡಗಳ ಒಂದು ಟೊಂಗೆಗಳು ಮುರಿಯುವ ಸಂಭವ ಇರ್ತದ, ಅಥವಾ ಗಿಡಕ್ಕೆ ಕೀಟಬಾಧೆ ಆದರೆ ಇದರಿಂದ ಪೂರ್ಣ ಪ್ರಮಾಣದ ಗಿಡ ಹಾಳಾಗುತ್ತದೆ. ಆದ್ದರಿಂದ ರೈತ ಬಾಂಧವರು 2-3 ರೆಂಬೆಗಳನ್ನು ಒಂದೇ ಅಂತರದಲ್ಲಿ ಉತ್ತಮವಾದಂತಹ ರೆಂಬೆಗಳನ್ನು ಪಡೆಯಬಹುದು. ಇನ್ನು ಚಾಟಣೆ ಬಗ್ಗೆ ಹೇಳಬೇಕಂದ್ರೆ ದಾಳಿಂಬೆಯಲ್ಲಿ ಲಘು ಚಾಟಣೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ರೈತ ಬಾಂಧವರು ಚಾಟಣೆಯನ್ನು ತಾವು ಏನು ಇಳುವರಿ ಪಡೆದ ನಂತರ ಮಾಡ್ತಾರೆ, ಅದರ ಜೊತೆಗೆ ಮೊದಲನೇ ಕೆಲವೊಂದು ವರ್ಷಗಳಲ್ಲಿ ಗಿಡಗಳಿಗೆ ನಿಯಮಿತವಾಗಿ ಚಾಟ್ನಿ ಮಾಡಬೇಕಾಗ್ತದೆ. ಇದರಿಂದ ಗಿಡಗಳು ಒಂದೇ ಸಮನಾಗಿ ಬೆಳೀತಾವ. ಮತ್ತು ಇಲ್ಲಿ ರೈತ ಬಾಂಧವರು ಮುಖ್ಯ ಚಾಟಣೆಯನ್ನು ವಿಶ್ರಾಂತಿ ಸಮಯದಲ್ಲಿ ಮಾಡಬೇಕಾಗ್ತದೆ, ಮತ್ತು ಅದರ ಜೊತೆಗೆ ಹೂ ಬರದ ರೆಂಬೆಗಳಾಗಿರ್ಬೋದು, ರೋಗ ಮತ್ತು ಕೀಟಬಾಧೆ ಒಳಗಾಗಿರ್ತಕ್ಕಂಥ ಟೊಂಗೆಗಳನ್ನು ಅವರು ಚಾಟಣೆ ಮಾಡುವ ಸಮಯದಲ್ಲಿ ತೆಗಿಬೇಕಾಗ್ತದೆ. ಆಮೇಲೆ ಚಿಗುರು ಬಂದು ಹೂ ಬಿಡುವ ಮುಂಚಿತವಾಗಿ ತಾವು ಲಘು ಚಾಟಣೆ ಮಾಡಬೇಕಾಗ್ತದೆ. ಹೀಗೆ ಮಾಡುವುದರಿಂದ ದಾಳಿಂಬೆ ಗಿಡವು ಹೆಚ್ಚು ಒಂದು ಹೂವನ್ನು ಕೊಟ್ಟು ಇಳುವರಿ ಪ್ರಮಾಣವನ್ನು ಚೆನ್ನಾಗಿ ನೀಡುತ್ತಂತ ಹೇಳ್ಬೋದು. ಒಟ್ಟಿನಲ್ಲಿ ದೊಡ್ಡ ಗಾತ್ರದ ಮತ್ತು ಉತ್ತಮವಾದ ಗುಣಮಟ್ಟದ ಹಣ್ಣು ಪಡಿಬೇಕಂದ್ರೆ ದಾಳಿಂಬೆಯಲ್ಲಿ ತಾವು ನಿಯಮಿತವಾಗಿ ಚಾಟ್ನಿ ಮಾಡಬೇಕಂತ ಹೇಳ್ಬೋದು ಸರ್. ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂದ್ರೆ ನೀರು ಬಹಳ ಮುಖ್ಯ. ಈ ದಾಳಿಂಬೆ ಬೆಳೆಯಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ನಾವು ನೀರನ್ನು ನಿರ್ವಹಣೆ ಮಾಡಬೇಕಂತ ತಿಳಿಸುತ್ತ? ದಾಳಿಂಬೆಯಲ್ಲಿ ನೀರು ನಿರ್ವಹಣೆ ಒಂದು ಅತಿ ಮುಖ್ಯವಾದಂತಹ ಘಟ್ಟ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ವಿಶ್ರಾಂತಿ ನಂತರ ನಾವು ಗೊಬ್ಬರವನ್ನು ಮಣ್ಣಿನಲ್ಲಿ ಒದಗಿಸಿ ನೀರು ಹಾಯಿಸಬೇಕಾಗ್ತದೆ. ಒಂದು ವೇಳೆ ನೀರಿನ ನಿರ್ವಹಣೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆದ್ರೆ ಹಣ್ಣು ಸೀಳುವಿಕೆ ಮತ್ತು ಸೊರಗು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಮಣ್ಣಿನ ಗುಣಕ್ಕೆ ಅನುಸಾರವಾಗಿ ನೀರನ್ನು ನಾವು ಒದಗಿಸಬೇಕಾಗ್ತದೆ. ಹೀಗೆ ಒದಗಿಸುವುದು ಬಹಳ ಒಂದು ಸೂಕ್ತ ಅಂತ ಹೇಳ್ಬೋದು. ನಿಮ್ಮ ಜಮೀನೇನಾದರೂ ಕೆಂಪು ಮಣ್ಣಿನಿಂದ ಕೂಡಿತ್ತಂದ್ರೆ 4-5 ದಿನಗಳಿಗೊಮ್ಮೆ ನಾವು ನೀರನ್ನು ಹರಿಸಬೇಕಾಗ್ತದೆ. ಅಥವಾ ಜಮೀನೇನಾದರೂ ಕಪ್ಪು ಮಣ್ಣಿನಿಂದ ಕೂಡಿತ್ತಂದ್ರೆ ಅದನ್ನು 7-8 ದಿನಗಳಿಗೊಮ್ಮೆ ನೀರನ್ನು ಒದಗಿಸಬೇಕಾಗ್ತದೆ. ಇನ್ನು ನೀರಾವರಿ ಪದ್ಧತಿ ಬಗ್ಗೆ ಹೇಳಬೇಕಂದ್ರೆ ಹನಿ ನೀರಾವರಿ ಪದ್ಧತಿ ದಾಳಿಂಬೆಯಲ್ಲಿ ಅತೀ ಒಂದು ಉತ್ತಮವಾದಂಥ ಪದ್ಧತಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪದ್ಧತಿಯಿಂದ ನಾವು ನೀರಿನ ಉಳಿತಾಯದ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸರಿಯಾಗಿ ಉಪಯೋಗ ಮಾಡಬಹುದು ಮತ್ತು ಕೀಟ ಮತ್ತು ರೋಗ ಬಾಧೆಯನ್ನು ಕಡಿಮೆ ಮಾಡಲು ಸಹ ಇವು ಅನುಕೂಲ ಆಯ್ತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹನಿ ನೀರಾವರಿ ಮುಖಾಂತರ ನೀವೇನಾದರೂ ನೀರು ಕೊಡ್ತಿದ್ರೆ ಬೇಸಿಗೆ ಕಾಲದಲ್ಲಿ ದಾಳಿಂಬೆ ಬೆಳೆಗೆ ಹೆಚ್ಚಿನ ನೀರು ಬೇಕಾಗ್ತದೆ. ಸೊ ಆದ್ದರಿಂದ ಪ್ರತಿದಿನಕ್ಕೆ ಸುಮಾರು 30-50 ಲೀಟರ್ ನೀರಿನಷ್ಟು ಪ್ರತಿ ಗಿಡಕ್ಕೆ ನೀವು ಹರಿಸಬೇಕಾಗ್ತದೆ. ಅದೇ ಚಳಿಗಾಲ ಏನಾದರೂ ಇತ್ತಂದ್ರೆ ಅಂತ ಸಮಯದಲ್ಲಿ ಒಂದು ನೀರಿನ ಪ್ರಮಾಣ ದಾಳಿಂಬೆ ಗಿಡಕ್ಕೆ ಕಡಿಮೆ ಬೇಕಾಗ್ತದೆ. ಮುಖ್ಯವಾಗಿ ಒಂದು 15-20 ಲೀಟರ್ ಪ್ರತಿ ಗಿಡಕ್ಕೆ ಪ್ರತಿದಿನ ಒಂದು ನೀರನ್ನ ಕೊಡಬೇಕಾಗ್ತದೆ. ಈ ಪ್ರಮಾಣ ಮತ್ತೆ ಈ ನೀರು ಬಿಡುವ ಪ್ರಮಾಣ ಏನಂದ್ರೆ ಆಯಾ ಪ್ರದೇಶದ ಬೀಳ್ತಕ್ಕಂತ ಮಳೆಯ ಪ್ರಮಾಣದ ಮೇಲೆ ಅವಲಂಬಿತವಾಗಿರ್ತದೆ ಮತ್ತು ಆ ಹೂ ಹಿಡಿಯುವ ಸಮಯದ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಬಹಾರ್ ಹಿಡಿಯುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನೀರಿನ ಪ್ರಮಾಣ ಅವಶ್ಯಕತೆ ಇರ್ತದೆ. ಮತ್ತು ಈ ಏನು ಒಂದು ಹಣ್ಣು ಬೆಳವಣಿಗೆ ಹಂತದಲ್ಲಿ ದಾಳಿಂಬೆ ಬೆಳೆಗೆ ನಿಯಮಿತವಾಗಿ ನಾವು ನೀರನ್ನ ಹರಿಸಬೇಕಾಗ್ತದೆ ಅಂತ ಹೇಳ್ಬೋದು ಸರ್. ಈಗ ಈ ದಾಳಿಂಬೆ ಕೃಷಿಯಲ್ಲಿ ಸಾಕಷ್ಟು ಜನ ನಮ್ಮ ರೈತರ ಸಮಸ್ಯೆ ಅನುಭವಿಸುತ್ತಿರು ಎದುರಾಗಂತಂದ್ರೆ ಹೂ ಉದುರುದು ಸರ್, ಅದಕ್ಕೆ ಪರಿಹಾರ ಮತ್ತು ಹೂ ಉದುರೋದಕ್ಕೆ ಏನು ಕಾರಣ ಅಂತ ಇರ್ತಾನೆ? ಈ ಒಂದು ಏನು ದಾಳಿಂಬೆಯಲ್ಲಿ ಹೂ ಇದಿರುವುದು ಒಂದು ಸಾಮಾನ್ಯ ಆಗ್ಯದ. ಬಹಳಷ್ಟು ರೈತ ಬಾಂಧವರು ನಮಗೆ ಫೋನ್ ಮುಖಾಂತರ ಕೇಳ್ತಾ ಇರ್ತಾರೆ, ನಮಗೆ ಹೂ ಉದುರ್ತಾ ಇದೆ, ಹಣ್ಣು ಉದುರ್ತಿದೆ ಅಂತ. ಸೊ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಹೆಚ್ಚಿನ ತೇವಾಂಶ ಹಾಗೂ ಇದರ ಜೊತೆಗೆ ಸಾರಜನಕ ಗೊಬ್ಬರಗಳನ್ನ ಗಿಡಕ್ಕೆ ಒದಗಿಸುವುದು ಅಂತ ಹೇಳ್ಬಹುದು. ಮತ್ತು ಒಂದು ವೇಳೆ ಹೂ ಬಿಡುವ ಹಂತದಲ್ಲಿ ಒಣ ಮತ್ತು ಉಷ್ಣ ಹವಾಮಾನ ಇರುವುದರಿಂದ ಸಹ ನಾವು ದಾಳಿಂಬೆ ಹೂ ಇದಕ್ಕೆ ಕಾರಣ ಆಗ್ತದ. ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ವಿಶ್ರಾಂತಿ ಕೊಡದೇ ಇರುವುದು. ನಾವೇನಾದರೂ ನಾವು ದಾಳಿಂಬೆ ಗಿಡಕ್ಕೆ ಸರಿಯಾಗಿ ವಿಶ್ರಾಂತಿ ಕೊಡದೇ ಇದ್ರೆ ಇದರಿಂದಲೂ ಸಹ ಒಂದು ಹೂವು ಮತ್ತು ಹಣ್ಣು ಒಂದು ಉದುರುವ ಸಂಭವ ಜಾಸ್ತಿ ಇರ್ತದ. ಆಮೇಲೆ ಕೆಲವೊಂದು ಸಮಯದಲ್ಲಿ ಸರಿಯಾಗಿ ಪರಾಗಸ್ಪರ್ಶ ಆಗಿರುವುದಿಲ್ಲ. ಸೊ ಅಂಥ ಸಮಯದಲ್ಲೂ ಸಹ ಈ ಒಂದು ಹಣ್ಣು ಅಥವಾ ಈ ಹೂವೊಂದು ಉದುರುವ ಸಂಭವ ಇರ್ತದ. ಅದೇ ರೀತಿ ವೇಳೆಗೆ ಸರಿಯಾಗಿ ಹೂ ಬರದೇ ಇರುವುದು ಅಥವಾ ಪೋಷಕಾಂಶಗಳ ಕೊರತೆಯನ್ನು ಒಂದು ಮುಖ್ಯ ಕಾರಣ ಅಂತ ಹೇಳಬಹುದು. ಮುಖ್ಯವಾಗಿ ದಿ ಲಘು ಪೋಷಕಾಂಶಗಳಂತ ಏನು ಹೇಳ್ತೀವಲ್ಲ ನಾವು, ಕ್ಯಾಲ್ಸಿಯಂ, ಬೋರಾನು, ಇಂಥ ಒಂದು ಪೋಷಕಾಂಶಗಳ ಕೊರತೆಯಿಂದಲೂ ಸಹ ಆ ಹೂ ಉದುರಬಹುದು. ಮತ್ತು ಕೀಟ ಮತ್ತು ರೋಗನಾಶಕಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನಾವು ಗಿಡಗಳಿಗೆ ಸಿಂಪಡಣೆ ಮಾಡದೇವಂದ್ರೆ ಸೊ ಇದರಿಂದಲೂ ಸಹ ಹೂ ಉದುರುವ ಸಮಸ್ಯೆ ನಾವು ಗಿಡದಲ್ಲಿ ಕಾಣಬಹುದು. ಹೀಗೆ ಒಟ್ಟಾರೆಯಾಗಿ ಹೂ ದಾಳಿಂಬೆಯಲ್ಲಿ ಹೂ ಉದುರಕ್ಕೆ ಸಾಕಷ್ಟು ಈ ಮೇಲೆ ಹೇಳಿದ ವಿಷಯಗಳು ಕಾರಣವಾಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ರೈತ ಬಾಂಧವರು ಯಾವ ಥರ ಈ ಒಂದು ದಾಳಿಂಬೆಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಬಹುದಂದ್ರೆ ಮುಖ್ಯವಾಗಿ ರೈತ ಬಾಂಧವರು ಜಮೀನಿನಲ್ಲಿ ತೇವಾಂಶವನ್ನು ಕಾಪಾಡಬೇಕಾಗ್ತದೆ. ಯಾವಾಗಲೂ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ನಾವು ನೀರನ್ನು ಹರಿಸಬೇಕು. ಅದೇ ರೀತಿ ಅಲ್ಲಿ ತೇವಾಂಶವನ್ನು ಕಾಪಾಡಬೇಕಾಗ್ತದೆ ಮತ್ತು ಸಾರಜನಕ ಮತ್ತು ಲಘು ಪೋಷಕಾಂಶಗಳನ್ನು ಯೋಗ್ಯ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಸೊ ಮುಖ್ಯವಾಗಿ ಇಲ್ಲಿ ರೈತರು ಒಂದು ವಿಷಯ ಗಮನದಲ್ಲಿರಿಸಬೇಕು, ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದ ಸಾರಜನಕವನ್ನು ಉಪಯೋಗಿಸಬಾರದು ಮತ್ತು ಅತಿ ಯಥೇಚ್ಛವಾಗಿ ತಾವು ಲಘು ಪೋಷಕಾಂಶಗಳನ್ನು ನೀವು ದಾಳಿಂಬೆ ಕೃಷಿಯಲ್ಲಿ ಉಪಯೋಗಿಸಬಹುದು. ಮತ್ತು ಸರಿಯಾದ ಸಮಯದಲ್ಲಿ ಕೀಟ ಮತ್ತು ರೋಗ ಹತೋಟಿ ಮಾಡುವುದರ ಜೊತೆಗೆ ಮಾರುಕಟ್ಟೆಯಲ್ಲಿ ಕೆಲವೊಂದು ಔಷಧಿಗಳು ಸಿಗ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ಸುಮಾರು 2-5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ ಅಥವಾ ಪ್ಲಾನೋಫಿಕ್ಸ್ ಅಂತ ಇರುತ್ತೆ ಮಾರುಕಟ್ಟೆಯಲ್ಲಿ, ಪ್ಲಾನೋಫಿಕ್ಸ್ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಒಂದು ಏನು ಹೂ ಉದುರುವ ಸಮಸ್ಯೆಯನ್ನು ತಾವು ರೈತ ಬಾಂಧವರು ಹೋಗಲಾಡಿಸಬಹುದು ಅಂತ ಹೇಳಬಹುದು ಸರ್. ಸರ್, ನಮ್ಮ ರೈತರು ದಾಳಿಂಬೆ ಹಣ್ಣುಗಳ ತೊಗಟೆ ಆಕರ್ಷಣೀಯ ಬಣ್ಣ ಬರೆಸುವ ಸಲುವಾಗಿ ಯಾವೆಲ್ಲ ಕ್ರಮಗಳನ್ನು ತಗೋಬೇಕಂತ ಪ್ರಶ್ನೆ ಸರ್ ನಂದು. ತಮಗೆ ತಿಳಿದ ಹಾಗೆ ದಾಳಿಂಬೆ ಒಂದು ವಾಣಿಜ್ಯ ಬೆಳೆ, ರಫ್ತು ಗುಣಮಟ್ಟ ಹೊಂದಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಬೇಡಿಕೆಯಲ್ಲಿ ಇರತಕ್ಕಂತ ಒಂದು ಹಣ್ಣಿನ ಬೆಳೆ. ಆದ್ದರಿಂದ ದಾಳಿಂಬೆ ಬೆಳೆಯನ್ನು ತಾವೇನಾದರೂ ರಫ್ತು ಮಾಡಬೇಕಂದ್ರೆ ಹಣ್ಣಿನ ಬಣ್ಣ ಬಹಳ ಮುಖ್ಯ ಆಗಿರ್ತದೆ. ಸೊ ದಾಳಿಂಬೆ ಹಣ್ಣಿನ ತೊಗಟೆ ಸಾಮಾನ್ಯವಾಗಿ ಕೆಂಪು ಅಥವಾ ಗುಲಾಬಿ ಬಣ್ಣದಿಂದ ಇರ್ತದೆ. ಒಂದು ವೇಳೆ ಉಷ್ಣತೆ ಹೆಚ್ಚಾಯ್ತಂದ್ರೆ ಹಣ್ಣುಗಳ ಬಣ್ಣ ಅದು ತಿಳಿ ಬಣ್ಣಕ್ಕೆ ತಿರುಗುತ್ತದೆ. ತೋಟದಲ್ಲಿ ತಾವೇನಾದರೂ ಗಿಡಗಳ ಮೇಲೆ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಬರುವ ಕಾಯಿಗಳನ್ನು ತಾವೇನಾದರೂ ನೋಡಿದ್ರೆ ಅಂದ್ರೆ ಅವಕ್ಕೆ ಹೆಚ್ಚಿನ ಸೂರ್ಯನ ಪ್ರಕಾಶ ಬೀಳ್ತಿರ್ತದೆ. ಸೊ ಹೀಗೆ ಚೆನ್ನಾಗಿ ಸೂರ್ಯಪ್ರಕಾಶ ಬಿತ್ತಂದ್ರೆ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಆದರೆ ಕೊನೆಯ ಹಣ್ಣುಗಳು ಅದರಲ್ಲಿ ಬಣ್ಣ ಅದು ಸರಿಯಾಗಿ ಬಂದಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಸೂರ್ಯನ ಪ್ರಕಾಶ ಅಂತ ಹೇಳ್ಬೋದು. ಸೊ ಆದ್ದರಿಂದ ಸರಿಯಾದ ರೀತಿಯಲ್ಲಿ ನೀವು ದಾಳಿಂಬೆ ಹಣ್ಣನ್ನು ನೀವು ಪ್ಲಾಂಟಿಂಗ್ ಮಾಡಬೇಕಾಗ್ತದೆ. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ನೀರು ಮತ್ತು ಕೀಟಗಳ ನಿರ್ವಹಣೆ ಮಾಡುವುದರಿಂದಲೂ ಸಹ ನೀವು ಸರಿಯಾದ ರೀತಿಯಲ್ಲಿ ಬಣ್ಣವನ್ನು ಬರೆಸಬಹುದು. ಇದಕ್ಕೆ ಕೆಲವೊಂದು ಪರಿವಾರಗಳಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಹಣ್ಣು ಮಾಗುವ ಸಮಯದಲ್ಲಿ ನೀವು ಪೊಟ್ಯಾಶ್ ಅವಶ್ಯಕತೆ ಬಹಳಷ್ಟಿರ್ತದೆ. ಸೊ ಇದನ್ನು ಚೆನ್ನಾಗಿ ಬಣ್ಣ ಬರಲು ಸಹ ಸಹಾಯ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಈ ಪೊಟ್ಯಾಸಿಯಂ ನೈಟ್ರೇಟ್ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 2 ಸಲ ಸಿಂಪಡಿಸುವುದರಿಂದ ನೀವು ಒಳ್ಳೆಯ ಗುಣಮಟ್ಟದ ಹಣ್ಣನ್ನು ಪಡೆಯಲು ಸಹಕಾರಿಯಾಗುತ್ತೆ. ಅಥವಾ ನೀವು 0050 ಅಂತ ಏನು ಕರಿತಿರಲ್ಲ, ಈ 0050 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿರಿ. ಅಥವಾ 13046 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಹ ಈ ಒಂದು ಉತ್ತಮವಾದಂತ ಹಣ್ಣಿನ ಕಲರ್ ಅನ್ನು ಡೆವಲಪ್ ಮಾಡಬಹುದು ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಮುಖ್ಯವಾಗಿ ಈ ಔಷಧಗಳನ್ನು ಹಣ್ಣು ಮಾಗುವ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬೇಕಾಗ್ತದೆ. ಸೊ ಹೀಗೆ ಮಾಡೋದರಿಂದ ನೀವು ಹೆಚ್ಚಿನ ಒಂದು ರಫ್ತು ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ನಾವು ದಾಳಿಂಬೆ ಹಣ್ಣುಗಳು ಮಾಗುವ ಸಮಯದಲ್ಲಿ ಸೀಳ್ತವೆ ಸರ್, ಅದನ್ನು ನೋಡ್ತೀವಿ. ಈ ಸಮಸ್ಯೆಗೆ ಪರಿಹಾರ ಏನು ಮತ್ತು ಸಾಕಷ್ಟು ಇದರಿಂದ ರೈತರು ನಷ್ಟವನ್ನು ಅನುಭವಿಸ್ತಾರ, ಇದ್ರ ಬಗ್ಗೆ ಹೇಳಿದವರು ಏನ್ ಹೇಳ್ತೀರಿ? ದಾಳಿಂಬೆ ಹಣ್ಣು ಸೀಳುವುದಕ್ಕೆ ಅನೇಕ ಕಾರಣಗಳಿವೆ. ಸೊ ಈ ರೀತಿ ಹಣ್ಣು ಸೀಳುವಿಕೆಯಿಂದ ರೈತ ಬಂದವರ ಶೇಕಡ 50% ಹಾನಿ ಆಗ್ತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೆಳೆಗೆ ಅತಿ ಕಡಿಮೆ ನೀರು ಒದಗಿಸುವುದು, ಯಾವಾಗ ಹಣ್ಣುಗಳು ಮಾಗಲು ಶುರುವಾಗುತ್ತೆಯೋ ಅಂಥ ಸಮಯದಲ್ಲಿ ರೈತ ಬಂದವರು ಹೆಚ್ಚಾಗಿ ನೀರು ಬಿಡಬಾರ್ದು ಅಥವಾ ಭೂಮಿ ಪೂರ್ಣ ಪ್ರಮಾಣದಲ್ಲಿ ಒಣಗಿದ್ದಾಗಲೂ ಸಹ ತಾವು ನೀರನ್ನು ಒದಗಿಸಬಾರ್ದು. ಆ ಸಮಯದಲ್ಲಿ ಏನಾದರೂ ನೀರನ್ನು ಒದಗಿಸಿದ್ರೆ ಹಣ್ಣುಗಳು ಸೀಳುವಿಕೆ ಜಾಸ್ತಿ ಆಗ್ತದೆ. ಆಮೇಲೆ ಹಣ್ಣುಗಳ ಮೇಲೆ ಬರುವ ರೋಗ ಮತ್ತು ಕೀಟಗಳಿಂದಲೂ ಸಹ ಈ ಒಂದು ಹಣ್ಣುಗಳ ಸೀಳಿಕೆಯನ್ನು ಕಾಣಬಹುದು. ಅಥವಾ ಅಸಮತೋಲನ ರಸಗೊಬ್ಬರ ಬಳಕೆಯಿಂದಲೂ ಸಹ ಕಾಯಿಗಳು ಸೀಳ್ತಾವ. ಸೊ ಅದಕ್ಕೆ ಅತಿ ಹೆಚ್ಚು ಸಾರ್ವಜನಿಕ ಉಪಯೋಗಿಸುವುದರಿಂದ ಸಹ ಈ ಒಂದು ಹಣ್ಣಿನ ಸೀಳುವಿಕೆಗೆ ಕಾರಣ ಅಂತ ಹೇಳಬಹುದು. ಸೊ ರೈತ ಬಾಂಧವರು ಇದನ್ನು ಹೇಗೆ ತಡೆಗಟ್ಟಬೇಕಂದ್ರೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗ್ತದೆ. ಮುಖ್ಯವಾಗಿ 1 ಕೆಜಿ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಥವಾ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅದು ಸಿಗುತ್ತೆ, 2 ಕೆಜಿಯನ್ನು ಸುಮಾರು 100 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸುವುದರಿಂದ ಈ ಒಂದು ಹಣ್ಣು ಸೀಳುವಿಕೆ ಪ್ರಮಾಣವನ್ನು ತಡೆಗಟ್ಟಬಹುದು ಅಂತ ಹೇಳಬಹುದು. ಸರ್, ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಸಂಪರ್ಕ ಸಂಖ್ಯೆ ಹೇಳ್ತೀರಿ? ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಹಣ್ಣು ವಿಜ್ಞಾನ ವಿಭಾಗಕ್ಕೆ ತಾವೇನಾದರೂ ಭೇಟಿ ಕೊಟ್ಟರೆ ಅಂದ್ರೆ ಹಣ್ಣಿನ ಬೆಳೆಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ನನ್ನ ಮೊಬೈಲ್ ನಂಬರ್ ಅನ್ನು ತಾವು ತಗೊಳ್ಬಹುದು, 9741274189. ಇದು ನನ್ನ ಒಂದು ಮೊಬೈಲ್ ಸಂಖ್ಯೆ. ರೈತ ಬಾಂಧವರು ಯಾವುದೇ ಸಮಯದಲ್ಲಿ ತಾವು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಹಣ್ಣಿನಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಬಗ್ಗೆ ತಮಗೆ ಪರಿಹಾರವನ್ನು ನಾವು ಕೊಡಕ್ಕ ಪ್ರಯತ್ನ ಮಾಡ್ತೀವಿ. ಓಕೆ, ಒಳ್ಳೆಯದು ಸರ್. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ತಮಗೆ ತುಂಬಿರುವ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ದಾಳಿಂಬೆ ಕೃಷಿಯಲ್ಲಿ ಬರುವ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಮಹಾಂತೇಶ್ ಕೋತಿನ್, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ, ಬಳ್ಳಾರಿ ಜಿಲ್ಲೆ ಹಳೆದರುಜಿಯ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ರಕಥಾ. ಪಾರ್ವತಿ ಪರಮೇಶ್ವರ ಬರ್ತಿದ್ರು ಅಂದ್ರೆ ಆಗ ಏನ್ ಮಾಡ್ದವಳು ಅಂಟಿ ಮಾವಡಿ ಪಟ್ಟಣ, ಆಗ ಸವಡಿಕ ಮಾದೇವಿ, ಆಕಿ ಗಂಡ ಜಗದಾ ದೇವ್ರು, ಇಬ್ಬರು ಬಂದ್ರು ಗಂಡನ ಮೈ ತೊಳ್ಕೊಂಡು ಒಳದಂಡಾಗ ಗಂಡನ ಪಾದ ಮುಗಿವಾಗ ಮುತ್ತಿನ ಸೆರಿಗಾಸಿ ಪರಮಾತ್ಮ ನೋಡ್ದ ಪಾರ್ವತಿ ಗಂಡ. ಇಷ್ಟು ದುಷ್ಟಲೋಕ ಕರ್ಮಲೋಕ ಗಂಡನ ಪೂಜೆ ಮಾಡಕ್ಕೆ ಯಾಕೆ ಇದ್ದಾಳಮ್ಮ, ಗಂಡನ ಪಾದ ಮುಗಿಯಕ್ಕೆ ಯಾಕೆ ಇದ್ದಾಳ? ಈ ದುಷ್ಟಲೋಕ ಕರ್ಮಲೋಕ ನಾನು ನೋಡಿದೆ ಈಕಿನ ಯಾರು ಸೌಡಿಕ ಮಾದೇವಿ ಅಂತ. ಆಗ ಏನ್ ಮಾಡಿಬಿಟ್ಲ ಅಂದ್ರೆ ಆ ಶಿವ ಇನ್ನು ಬರುತ್ತ ಮಲ್ಲುವ ಮಗ್ಗೆ ಮಾರ್ದು ಹಾಕಿಬಿಟ್ಟ ಸೌಡಿಕ ಮಾದೇವಿ ಊಟ ಮಾಡಿ ಅಂಟಿ ಮಾಡಿ ಪಟ್ಟಣಕ್ಕೆ ಹೋದ್ರು. ಹೋದ್ಮೇಲೆ 9 ತಿಂಗಳ ವರಲಕ್ಷ್ಮಿದ್ದಂಗೆ. ಆಗ ಏನಂತ ಹೆಸರಿಟ್ರು? ಮಾರುಷಿ ಅಂತ ಹೆಸರಿಟ್ರು. ಯಾವ್ದೋ ಅಂಟಿ ಮಾವಡಿ ಪಟ್ಟಣ ಜಗದಾದಿಯವ್ರ ಮಗ, ಮಾ ಸೌಡಿಕೆ ಮಗ. ಹುಟ್ಟಿದ ಮೇಲೆ ಆ ಮಗ ಹುಟ್ಟಿದ, ಈಕಿ ನೋಡಿದ್ರು ಯಾರು ಪಾರ್ವತಿ ಇಲ್ರಿ ಆಕೆ ಒಬ್ಬಾಕೆ ನಾ ಗಂಡನ ಸೇವಕ ಮಾಡೋದು ಭೂಮಿ ಮೇಲೆ ಇನ್ನು ಯಾರು ಮಾಡೋದಿಲ್ಲವಾ ನಾವು ಪಾದ ಮುಗೋದಿಲ್ಲವಾ ನಾವು ಪಾದ ತೊಳೆಯೋದಿಲ್ಲವಾ ಆಕೆಗೆ ಏನೋ ಕೊಟ್ಟಲ್ರಿ ಪಾದ ಮುಗಿದಿದ್ದಿಗೆ ಗಂಡನ ಸೇವಕ ಮಾಡಿದ್ದಿಗೆ ನನಗೆ ಜೀವ ಆನಂದ ರುಚಿ ಆಯ್ತು ಋಷಿ ಅಂತ ಮಗ ಕೊಟ್ಟಿನಿ ಸರಿ ನಿನಗೆ ನನಗೆ ಬಿಡ್ಬೇಕ್ರಿ ನಾನೊಬ್ಬ ಮಗಳು ಕೊಡ್ತೀನಿ ಈ ಭೂಮಿ ಮೇಲೆ ನನ್ನ ಮಗಳು ಹೆಚ್ಚಾತಳು ನಿನ್ನ ಮಗ ಹೆಚ್ಚಾತಳು ನನಗೆ ನಿನಗೆ ಬಗ್ರಿ ನೀನ್ ಬೆಣ್ಣ ಅಂದ್ರು ಆಗ ಪರಮೇಶ್ವರ ಬಗ್ಗಿದ ಬೆಣ್ಣು ತಿಕ್ಕಿ ಯಾಕೆ ನಾಕ್ ಬೋಗಿಸಿ ಮಣ್ಣು ತೆಗೆದು ಬೆಣ್ಣು ಮೇಲೆ ನಾನು ಬಗ್ತೇನೆ ನನ್ನ ಬೆಣ್ಣು ತಿಕ್ಕ್ರಿ ಅಂತ ಆಕೆ ಬೆಣ್ಣೆ ಪಾರ್ವತಿ ಬೆಣ್ಣೆ ತಿಕ್ಕಿ ಎರಡು ಬೋಗಿಸಿ ಐದು ಬೋಗಿಸಿ ಮಣ್ಣದಾಗ ಭಂಡಾರ ಅರಿಶಿನ ಭಂಡಾರ ಹಾಕಿ ತಗೊಂಡು ಬಳೆ ಮಾಡಿಬಿಟ್ಲ ಅರ್ಜಿನ ಬಳೆ ಆಗಿನ ಗಿಡ ಮೇಲೆ ಗುಬ್ಬಿ ತಗೊಂಡು ಮೂಗಿಸಿಗೆ ಹಾಕಿದ್ ಮುತ್ತು ಮಾಡಿದ್ರು ಆಗ ಅರಿಶಿನ ಭಂಡಾರ ಹಚ್ಚಿದ್ರು ಆಗ ಬಿದಿರಿ ಕಟ್ಟಿಗೆ ಮುರಿದು ಉಗುರು ಕೂಟೆ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ಲು ಗಿಡ ಮೇಲೆ ಇನ್ನವರ ತಾವಾಗಿ ಆಗ ನಿಮ್ಮಣ್ಣ ಅರ್ದು ದೇವನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮನಿಸಿ ಏನಂತ ಹೆಸರಿಟ್ಟು ಅಂತ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು ಮ್ಯಾಕ್ ಹೋಗ್ಬಿಟ್ರು ಮೂರ ಮ್ಯಾಕ ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದ ಹುಟ್ಟಿ ಬಿಡ್ತಪ್ಪ ನಾಗೇಂದ್ರೆ ಏಳು ಅಡಿಗೆ ನಾಗ ಅಮ್ಮ ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರು ಗುಟ್ಟಿಲ್ಲ ಕರ್ಮ ಗುಟ್ಟಿಲ್ಲ ಅಂಟು ಮೈಲಿ ಗುಟ್ಟಿಲ್ಲ ರಕ್ತ ಗುಟ್ಟಿಲ್ಲ ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನಾಯ್ದೀನಿ ಎಮ್ಮ ನಿನ್ನ ಬಿಟ್ಟು ಮಗಳ ನಾನು ನೋಡಮ್ಮ ಬಾಲ ಮಗಳು ಸುತ್ತು ಒಟ್ಟು ಹೌದು ಅಂತಿದ್ರೆ ಮಗಳು ಕಿಲಿ ಕಿಲಿ ಕಿಲಿ ಕಿಲಾಗುತ್ತ ಇವರು ಗುಡ್ಡ ಗೂನಲ್ಲಿದ್ದ ರಾಚಾಸಿನ ಹೊಟ್ಟ ಗುಟ್ಟಿದ ರಾಮನದಮ್ಮ ಆತನ ಹೆಂಡತಿ ಕೊಂತಿ ಮಾದೇವಿ ಆಗ ಆಚೆ ಹೊಟ್ಟಾಗ ಏಳು ಮಂದಿ ಹುಟ್ಟಿದ್ರಪ್ಪ ಕಾರ್ತಿಕ ರಾಜ ಕ್ವಾಣ ಮೇಲೆ ಕುಂತ್ಕೊಂಡ ಎಷ್ಟೋ ಸೂರಿಗಳು ಮೈ ತುಂಬಾ ಆಟಿಕೊಂಡಾರಪ್ಪ ಮಯ ಒಟ್ಟಿಗೆ. ಆಗ ಗಂಡ್ರಗ ಕೆಬ್ಬಂದು ಕಂಡ್ರ ಗೊಡ್ಲಿ ತಗೊಂಡು ಬಲ್ಲೆಗಳು ಬಾಕುಗಳು ತಗೊಂಡು ಕಣ ಕಣ ಕಣ ಕಣ ತಪ್ಪಿಡ್ಕೊಂಡಿದ್ದಾರೆ. ಏಳು ಗುಡ್ಡಕ್ಕೆ ಇಳಿದ್ರು. ಆಗ ಹುಲಿ ಸಿಗ್ಲಿಲ್ಲ, ಕರಡಿ ಸಿಗ್ಲಿಲ್ಲ, ಒಂದು ಕುಂದಿನ ಮೊಲ ಕಾಣ ಬರಲಿಲ್ಲ. ಉಗಾದಿ ಬಿಸಿಲು ಕಾಲ ನೀರಡಿಕೆ ಆತೈತಿ. ಒಳ ದಂಡಿಗೆ ಅವರು ನೀರು ಕುಡಿಯಕ್ ಬಂದ್ರು. ನಾಗರಾವ್ ಏಳೆಡೆ ನಾಗೇಂದ್ರ ನೋಡಿತು, ಚೀ ದುಷ್ಟರ ಕಣ್ಣಿಗ್ ಕಾಣಬಾರ್ದಂತ ಭೂಮಿ ತುಳಿದಾನ. ಮಗಳು ಪುಟ್ಟಾಗಿರಾಕಿ ಕ್ಯಾ ಕ್ಯಾ ವರ್ಷ ಆಗ ಬಂದ್ರು. ಏಯಮ್ಮ ಬಾರನ್ನ ಗಿಡ ಕೆಳಗೆ ಹುಟ್ಟಿ ಬಗಳಾಗ ಯಾರು ಪುಟ್ಟಾಗ ಆಡದು ಬೀಸಾಕಿ ಹೋಗ್ಯಾರಮ್ಮ, ಪುಟ್ಟಾಗ ಮಲಿಸಿ ಹೋಗ್ಯಾರ. ನನಗೆ ಏಳು ಮಂದಿ ಗಂಡ ಮಕ್ಕಳ ಇದಾರ, ಲೋಕಲ್ಲ ದುಷ್ಟ್ರು ಏನಂತಾರ ಏ ಆರು ಕಟ್ಕೋನೆ. ಆಗ ಮಕ್ಕಳಿಲ್ದೆ ಹೆಣ್ಮಕ್ಕಳು ಇಲ್ದವನೆ, ಆಗ ಅಕ್ಕ ತಂಗಿಯರು ಇಲ್ದಂಗ ಬೆಳ್ಕೊಂಡವನೆ ಅಂತಾರ. ಈ ಮಗಳು ಒತ್ಕೊಂಡು ಹೋಗ್ತೀನಿ, ನಾನು ಜೋತನ ಮಾಡ್ತೀನಿ, ಹಾಲಾಕಿ ನೀರಾಕಿ ಅಂತ. ಆಗ ಪುಟ್ಟಿ ಅಲ್ಲೇ ಬಿಟ್ರು ಮಗಳ ಬಾಗೆ ಸಂಬಳಗೆ ನಿಮ್ಮ ಆಜ್ಞೆಯಿಂದಲ್ಲೇ ನಡೀಬೇಕಾ? ನಿಮ್ಮ ನೆಂಡ್ರಿಗೆ ನೀರ್ ಹಾಕಂದ್ರೆ ತಂದ ಹಾಕ್ಬೇಕ, ನಿಮ್ಗೆ ಏಳು ಕೆಲಸ ಮಾಡ್ಬೇಕ. ನಮ್ಮ ರೆಡ್ಡಿ ಜಾತಿ ಅಮ್ಮತ್ತಿಗೆ, ನಮಗೆ ಗೌರ್ಮೆಂಟ್ ಕೈ ಮುಗಿದ್ರೇನೆ ನಾವು ಸಂಬಳ ಕೊಡೋದು, ಕೈ ಮುಗಿದ್ರೆ ನಾವು ಸಂಬಳ ಕೊಡೋದು. ಸಂಬಳ ಕೊಡ ಇಲ್ಲ, ನಾನು ಕೈ ಮುಗಿದಲ್ಲ, ನೀವು ಸಂಬಳ ಕೊಟ್ರೆ ಕೊಡ್ರಿ, ಇಲ್ಲಿದ್ರಿಲ್ಲ. ನಾನು ಕೊಟ್ಟಿದ್ರೆ 800, ಇವಾಗ ನೀವು ಕೊಡೋ ಸಂಬಳ ಆಗ ಎಲ್ಲ ರೊಕ್ಕ ನಿಮ್ ಕಡೆಗೆ ಇರ್ರಿ. ನಿನ್ನ ಮಗಳು ಗಂಡ ನಾನು ಬಳ್ಳಾರಿ ಅಂತ ನಾಗರೆಡ್ಡಿ ಕುದುರೆ ಮೇಲೆ ಪಂಚ ಕಲ್ಯಾಣ ಅರಿಶಿನ ಬಣ್ಣ ಟೇಕನ ಕುದುರೆ ಆಗ ಕುದುರೆ ಮೇಲೆ